ಈ ಸಲ ನಮ್ಮ ತೀರ್ಪುಗಾರರು ಅಲಹಾಬಾದ್ನ ಕವಯಿತ್ರಿ ಪ್ರೀತಿ ಅಗ್ನಾಥ್ ಜೈನ್ ಅವರು ಕಳುಹಿಸಿರುವ ಕವಿತೆಯನ್ನ ಆಯ್ಕೆ ಮಾಡಿದ್ದಾರೆ. ಬನ್ನಿ ಅವರದೇ ಧ್ವನಿಯಲ್ಲಿ ಕೇಳೋಣ. ದೇಶ್ ಪ್ರಥಮ್ ಹೇ ಇಸಿ ಭಾವನಾ ಕಾ ಹಮ್ ತುಮ್ ಸಮ್ಮಾನ್ ಕರೇ ಸಭಿ ಪ್ರಶ್ನೆಗೆ ಹಲ್ ಹೋಂಗೆ ಜೋ ಮಿಲ್ಕರ್ ಹಮ್ ಮತದಾನ್ ಕರೇ ತುಮ್ ಯಾದ ರಖೋ ಕಿ ಪರಿವರ್ತನ್ ಕಾ ದೌರ್ ಜಹಾ ಭೀ ಆಯಾ ಉಸ್ ಸಮಯ ನಾಗರಿಕ ನೇ ಮತ ದೇ ಅಪನಾ ಕರ್ತವ್ಯ ನಿಭಾಯಾ ಜಬ್ ಜಾಗರೂಕ್ ಹೋ ಮತದಾತಾ ತೋ ವಹಿ ಚುನೌತಿ ಲಾತಾ ಹರ್ ಏಕ ವೋಟ್ ಇಸ್ ಮತಗಣನಾ ಮೇ ಅಪನಾ ಧರ್ಮ ನಿಭಾತಾ ಅಪನೇ ಸಪನೋ ಕೆ ಭಾರತ ಕಾ ನಿರ್ಮಾಣ ಅಗರ್ ಕರ್ನಾ ಹೈ ತೋ ಲೋಕತಂತ್ರ ಕಾ ಧ್ವಜ ಫಹರಾ ಮತದಾನ ತುಮಹೆ ಕರ್ನಾ ಹೈ ತೋ ಲೋಕತಂತ್ರ ಕಾ ಧ್ವಜ ಫಹರಾ ಮತದಾನ ತುಮಹೆ ಕರ್ನಾ ಹೈ ಧನ್ಯವಾದ. ಶ್ರೋತೃಗಳೇ, ನೀವು ಸಹ ನಿಮ್ಮ ಕವಿತೆ ಅಥವಾ ಗೀತೆಯನ್ನು ನಮ್ಮ ವಾಟ್ಸ್ಆಪ್ ನಂಬರ್ 9990319950ಗೆ ಕಳುಹಿಸಬಹುದು. ಇದೀಗ ಕಳೆದ ವಾರದ ಪ್ರಶ್ನೋತ್ತರದ ಸಮಯ. ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ, ಪ್ರಸ್ತುತ ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಯಾಗಿರುವ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಎಷ್ಟು? ಸರಿಯಾದ ಉತ್ತರ 8. ದೇಶದ ಮೂಲೆ ಮೂಲೆಗಳಿಂದ ಅಸಂಖ್ಯ ಉತ್ತರಗಳು ಬಂದಿದೆ. ಸರಿ ಉತ್ತರ ಕಳುಹಿಸಿ ಲಕ್ಕಿ ಡ್ರಾನಲ್ಲಿ ವಿಜೇತರಾದವರೆಂದರೆ ವಿಶ್ವಜಿತ್ ಪಟ್ವಾರಿ, ಪೂರ್ಣ ಕಾಮದೇವ್ ಗ್ರಾಮ, ಸಾನೆಕೂಚಿ ಅಂಚೆ, ನಲ್ವಾರಿ, ಅಸ್ಸಾಂ. ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತೀಯ ಚುನಾವಣಾ ಆಯೋಗದ ವತಿಯಿಂದ ನಿಮಗೆ ದೊರೆಯಲಿದೆ ಒಂದು ಪ್ರಮಾಣ ಪತ್ರ ಹಾಗೂ ಒಂದು ಚಿಕ್ಕ ಬಹುಮಾನ. ಈಗ ಈ ವಾರದ ಪ್ರಶ್ನೆ ಏನು ಅಂತ ನೋಡಬೇಕಲ್ವಾ? ಫಾರ್ಮ್ 12D ಎಲ್ಲಿ ದೊರೆಯುತ್ತದೆ? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ಫಾರ್ಮ್ 12D ಎಲ್ಲಿ ದೊರೆಯುತ್ತದೆ? ನಿಮ್ಮ ಉತ್ತರ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9990319950. ಭಾರತಿ, ಈಗ ಈ ಗಡಿಯಾರದ ಟಿಕ್ ಟಿಕ್ ಶಬ್ದ ಏನನ್ನೋ ಹೇಳ್ತಾ ಇದೆ ಅಲ್ವಾ? ಏನದು? ಮುಂದಿನ ವಾರ ಇದೇ ಸಮಯ ಇದೇ ಮೀಟಿಂಗ್ ಪಾಯಿಂಟ್ ನಲ್ಲಿ ಮತದಾತ ಜಂಕ್ಷನ್ ಅಲ್ಲಿ ಮತ್ತೆ ನಮ್ಮ ನಿಮ್ಮ ಮುಂದಿನ ಭೇಟಿ. ಅಲ್ಲಿವರೆಗೂ ನಮಸ್ಕಾರ, ಗುಡ್ ಬೈ. ಒಕ್ಕೂಡಲು ಜನ ಓಟಿನೊಂದಿಗೆ ಓದು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಶುಭ ಎಆರ್, ನಿರ್ಮಾಣ ಪಿಎಂ ಜಗದೀಶ್ ಹಾಗೂ ಎಂಎಸ್ ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಈಗ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9415725760. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ, ನೂರಕ್ಕೆ ನೂರು, ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ, ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ, ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ದೀಪಕ್ ದೊಡ್ಡೇರ ಹಾಡಿದ್ದಾರೆ. Thank you. ನಡೆದರೆ ಇರಲಿ ಹೇಗೆ ನಾನು ದಿನಚರಿ ಖಾಲಿ ಉಳಿದರೆ ಪರಿಚಿತ ಗಾಳಿ ಸುಳಿದರೆ ಇರಲಿ ಹೇಗೆ ನಾನು ಕಿನಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ನಿಶಬ್ದ ಟು ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್, ಸಂಗೀತ ಸಂತೋಷ್ ಆರ್ಯನ್ ಅವರದು. ನೋಡು ಬರಬಾರದೆ ಬರಬಾರದೆ ಸನಿಹ ಬರಬಾರದೆ ಒಮ್ಮೆ ನೋಡು ನನಗಾಗಿ ಜೀವ ಕೊಡುವೆ ನಿನಗಾಗಿ